ಬೇಸಿಗೆಯಲ್ಲಿ ಜಾನುವಾರುಗಳ ರಕ್ಷಣೆ ಕುರಿತು ಕಲಬುರಗಿ ಜಿಲ್ಲೆಯ ಕಾಳಗಿ ಪಶು ಆಸ್ಪತ್ರೆಯ ಹಿರಿಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಅಣ್ಣಾರಾವ್ ಪಾಟೀಲ್ ಅವರ ಜೊತೆ ಮಾತುಕತೆ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಡಾಕ್ಟರ್ ಸದಾನಂದ ಪೆರ್ಲ. ಈಗ ಧಾರವಾಡದ ಭೀಮಪ್ಪ ದುರ್ಗಪ್ಪ ಗೊಲ್ಲರ್ ಮತ್ತು ಸಂಗಡಿಗರಿಂದ ಪುಂಗಿವಾದನ. ಧಾರವಾಡದ ಭೀಮಪ್ಪ ದುರ್ಗಪ್ಪ ಗೊಲ್ಲರ್ ಮತ್ತು ಸಂಗಡಿಗರಿಂದ ಪುಂಗಿವಾದನ ಕೇಳಿದಿರಿ. ರೈತ ಬಾಂಧವರೇ, ನಾಳಿನ ನಮ್ಮ ಕೃಷಿರಂಗದೊಳಗೆ ನಿತ್ಯ ಮೇಘ ಸಂದೇಶ, ಮಣ್ಣಿನ ಮಗ, ಅಣಬೆ ಕೃಷಿಯಲ್ಲಿನ ಅನುಭವ ಕುರಿತು ಕಮಲಾಪುರ ತಾಲೂಕಿನ ಓಕಳಿ ಗ್ರಾಮದ ರೈತರಾದ ಮಹದೇವಪ್ಪ ಮುಗಳಿ ಅವರ ಜೊತೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸುವವರು ಡಾ ಸದಾನಂದ ಪೆರ್ಲಾ. ಆಮೇಲೆ ಲಕ್ಷ್ಮೀಬಾಯಿ, ಅಮೃತ್ ಕುಮಾರ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಇನ್ನು ಇವತ್ತಿನ ನಮ್ಮ ಕೃಷಿರಂಗ ಕಾರ್ಯಕ್ರಮ ಮುಗಿಸುವತ್ತ ಹೊತ್ತಾಯ್ತು. ಮತ್ತೆ ನಾಳೆ ಭೇಟಿಯಾಗೋಣಂತ. ಎಲ್ಲರಿಗೂ ಶರಣು ಶರಣಾರ್ಥಿ. ಇಂದಿನ ಕೃಷಿರಂಗ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಕಲಬುರಗಿ. ಹಾ, ಟಿಕೆಟ್ ಟಿಕೆಟ್ ತೋರಿ. ಹಾ, ಟಿಕೆಟ್ ಟಿಕೆಟ್ ತೋರಿ, ಟಿಕೆಟ್ ರೀ. ಹಲೋ, ಅಕ್ಕಿ ಬರುದಿಲ್ಲ ಅಂತ? ಹಂಗಾದ್ರ ನೀವೇ ತಂದು ಮರ್ಚಿಡ್ರಿ. ಮೇಡಮ್, ಟಿಕೆಟ್. ಸರಿ, ಹಲೋ. ಸರಿ ಸರಿ, ಹಲೋ. ಹಾ, ಹೌದ್ ಹೌದ್ರಿ. ಹಾ, ಖರೆ ಅದ್ರಿ. ಹಾ ಸರ, ನಿಮ್ದು ಟಿಕೆಟ್ ರೀ. ಒಂದೇ ಒಂದ್ ನಿಮಿಷ ರೀ. ಹಲೋ, ಎಷ್ಟ್ ಸರಿ ರೀ ಫೋನ್ ಮಾಡ್ತೀರಿ ನೀವು? ಮೇಡಮ್, ನಿಮ್ದು ಟಿಕೆಟ್ ರೀ. ಒಂದ್ ನಿಮಿಷ ಸರ್. ಎಷ್ಟ್ ಹೇಳಿದ್ರು ತಿಳಿಯಂಗಿಲ್ಲ ನಿಮಗ. ಟಿಕೆಟ್ ತೋರಿ.